ಗ್ರಾಮದ ಎಲ್ಲ ರೈತರು, ರೈತ ಮಹಿಳೆಯರು ಹಾಗೂ ಕೃಷಿ ಅಧಿಕಾರಿಗಳ ಜೊತೆ ತಮ್ಮ ಜ್ಞಾನದ ಅನುಭವವನ್ನು ಅನಾವರಣಗೊಳಿಸಿದರು. ಈ ಕೃಷಿ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭದ ಕಾರ್ಯಕ್ರಮಗಳು ಅಧ್ಯಕ್ಷತೆಯನ್ನು ಡಾಕ್ಟರ್ ಸತ್ಯ ನಾರಾಯಣರಾವ್, ಡೀನ್ ಕೃಷಿ ಮಹಾವಿದ್ಯಾಲಯ ರಾಯಚೂರು, ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ಕಣೇಕಲ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಯಲಹೇರಿ ಕೃಷಿ ಅಧಿಕಾರಿಗಳು, ಶ್ರೀಯುತ ಜಯಪ್ಪ ರೈತ ಸಂಪರ್ಕ ಕೇಂದ್ರ ಬಳಿಚಕ್ರ, ಡಾಕ್ಟರ್ ಓಂ ಪ್ರಕಾಶ್ ಪಶು ವೈದ್ಯಾಧಿಕಾರಿಗಳು ಪಶು ಚಿಕಿತ್ಸಾಲಯ ಕುಂದಕೂರು, ಶ್ರೀ ಅರುಣ್ ಕುಮಾರ್ ಶಿವರಾಯ ಜೀವನೋಪಾಯ ಕಾರ್ಯಕ್ರಮ ವ್ಯವಸ್ಥಾಪಕರು, ಟಾಟಾ ಕಲಿಕಾ ಟ್ರಸ್ಟ್ ಯಲಹೇರಿ, ರಾಯಚೂರು ಕೃಷಿ ಮಹಾವಿದ್ಯಾಲಯದ ಮಣ್ಣು ತಜ್ಞರಾದ ಡಾಕ್ಟರ್ ಸತ್ಯನಾರಾಯಣ ರಾವ್, ರಾಯಚೂರು ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುರುಬರ್, ಯಲಹೇರಿಯ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಸುರೇಶ್, ಪ್ರಗತಿಪರ ರೈತರಾದಂತಹ ಮಲ್ಲನಗೌಡ, ಯಲಹೇರಿಯ ಜೀವನ ವಿದ್ಯಾಲಯ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎ ಸುರತ್ನ, ಪ್ರಗತಿಪರ ರೈತರಾದ ವಿಶ್ವನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಶರಣಪ್ಪ ಸಿದ್ದರಾಮಪ್ಪ, ಮಾಳಪ್ಪ ನಾಗಪ್ಪ ಕಟೇಗರ್ ಹಾಗೂ ಊರಿನ ಗಣ್ಯಮಾನ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಈ ಸಮಾರೋಪ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಶ್ರೀಲೇಖಾ ಅವರು ನೆರವೇರಿಸಿದರು. ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ. ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿ ದಯಾನಂದ್ ಇವರು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೃಷಿ ಮಹಾವಿದ್ಯಾಲಯದ ರಾಯಚೂರಿನ ಡೀನ್ ರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಇವರುಗಳು ಉದ್ಘಾಟನೆಯನ್ನ ಮಾಡಿದರು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ವಿದ್ಯಾರ್ಥಿಗಳು ತಮ್ಮ 72 ದಿನದ ಕೃಷಿ ಅನುಭವಗಳ ವರದಿ ವಾಚನವನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವರದಿ ವಾಚನವನ್ನ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿ ಬಸವರಾಜ್ ಮತ್ತು ಕುಮಾರಿ ಬಾಜ್ನಾ ಜಾಲಿಹಾಳ್ ಇವರುಗಳು ನೆರವೇರಿಸಿದರು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ನಾಣ್ಣುಡಿಯಂತೆ ನಮ್ಮ ದೇಶದ ಪುರಾತನ ಕಸುಬು ವ್ಯವಸಾಯದ ಸೊಬಗನ್ನು ಅರಿಯಬೇಕಾದರೆ ಹಳ್ಳಿಯಲ್ಲಿ ರೈತರೊಡನೆ ಬೆರೆತು ವ್ಯವಸಾಯದ ವಿವಿಧ ಚಟುವಟಿಕೆಗಳನ್ನು ಕಲಿತಾಗ ಮಾತ್ರ ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳಿಗೆ 72 ದಿನಗಳ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಶಿಬಿರದ ಮುಖ್ಯ ಉದ್ದೇಶ ಎಂದರೆ ಕೃಷಿಗೆ ಸಂಬಂಧಿಸಿದಂತೆ ಗ್ರಾಮದ ಪರಿಸ್ಥಿತಿಯನ್ನು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುವುದು, ವಿದ್ಯಾರ್ಥಿಗಳಿಗೆ ರೈತರ ಸಮಸ್ಯೆಗಳ ಪರಿಚಯ, ವಿದ್ಯಾರ್ಥಿಗಳಿಗೆ ರೋಗ ಮತ್ತು ಕೀಟಗಳನ್ನು ಕಂಡುಹಿಡಿದು ಪರಿಹರಿಸುವ ಜ್ಞಾನವನ್ನು ನೀಡುವುದು, ಕೃಷಿ ತಂತ್ರಜ್ಞಾನದಲ್ಲಿ ವಿಸ್ತರಣಾ ವಿಧಾನವನ್ನು ಬಳಸಿ ಸಂವಹನ ಮಾಡುವುದು, ಕೃಷಿ ಸಮಸ್ಯೆಗಳನ್ನು ಪರಿಹರಿಸಲು ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯವನ್ನು ಬೆಳೆಸುವುದು. ನಮ್ಮ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವು 22/8/2020 ಮಧ್ಯಾಹ್ನ 11:30 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿವ ಈಶ್ವರ ದೇವಸ್ಥಾನದಿಂದ ಪ್ರಾರಂಭವಾಯಿತು. ಮಧ್ಯಾಹ್ನ 2:10 ಎಲೆರಿ ಗ್ರಾಮವನ್ನು ತಲುಪಿದ ನಾವು ಮೊದಲು 5 ಉಪತಂಡಗಳನ್ನಾಗಿ ಮಾಡಿಕೊಂಡು ಗ್ರಾಮದ ಸಾಮಾನ್ಯ ಮಾಹಿತಿಯನ್ನು ಪಡೆಯಲು ಸಹಕಾರ ಸಂಘಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ ಆಸ್ಪತ್ರೆಗಳು ಮತ್ತು ಸಹಕಾರ ಸಂಘಗಳ ಒಂದು ಮಾಹಿತಿಯನ್ನು ಸಂಗ್ರಹಿಸಿದವು. ಹಾಗೆಯೇ ಬೆಳಗಿನ ಮತ್ತು ಸಂಜೆಯ ವೇಳೆ ನಾವು ಬಂದಿರುವ ಉದ್ದೇಶವನ್ನು ರೈತ ಬಾಂಧವರಿಗೆ ತಿಳಿಸಲು, ನಮ್ಮ ರೈತ ನಮ್ಮ ಎಮ್ಮೆ ಹಸಿರೇ ಉಸಿರು ಎಂದು ಜಾತವನ್ನು ಹೇಳುತ್ತಾ ರೈತ ಬಾಂಧವರಿಗೆ ನಾವು ಬಂದಿರುವ ಒಂದು ಉದ್ದೇಶವನ್ನು ತಿಳಿಸಿದೆವು. ಸಂಗ್ರಹಿಸಿದ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಗ್ರಾಮದ ನಕ್ಷೆಗೆ ಪ್ಲಾನ್ ಮಾಡಿದೆವು. ನಂತರ ಅಂದಿನ ಸಂಜೆ ವೇಳೆ ನಾವು ಗ್ರಾಮ ಪಂಚಾಯಿತಿ ಮುಂದೆ ಎಲ್ಲೇರಿ ಗ್ರಾಮದ ನಕ್ಷೆಯನ್ನು ಬಿಡಿಸಿ ರೈತರೊಡನೆ ಈ ಊರಿನ ಸಂಪನ್ಮೂಲಗಳ ಮಾಹಿತಿಯನ್ನು ನೀಡಿದೆವು. ಸಂಜೆ ವೇಳೆ ಕಲಿಕಾ ಟ್ರಾಟಾ ಟ್ರಸ್ಟ್ನಿಂದ ಫಿಷರಿ ಪಾಂಡ್ಗೆ ಹೋಗಿ ಅಲ್ಲಿ ಸೋಲಾರ್ ಪಂಪ್ಸೆಟ್ ಬಳಗ ಬಗ್ಗೆ ಮಾಹಿತಿ ತಿಳಿದುಕೊಂಡೆವು. ಈ ಶಿಬಿರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು 5 ರೈತರ ಸಾಮಾನ್ಯ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿರುತ್ತದೆ. ಹಾಗೆ ಈ ಒಂದು 75 ದಿನಗಳ ಅವಧಿಯಲ್ಲಿ ಆ ರೈತನ ವ್ಯವಸಾಯದ ಚಟುವಟಿಕೆಗಳನ್ನು ಗಮನಿಸಿ ಕಲಿಯಬೇಕಾಗಿರುತ್ತದೆ ಮತ್ತು ನೂತನ ಕೃಷಿ ಸಂಬಂಧಿಸಿದ ವಿಷಯಗಳನ್ನು ರೈತರಿಗೆ ಪ್ರದರ್ಶನ ಮಾಡಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ 3 ಉಪತಂಡಗಳನ್ನಾಗಿ ಮಾಡಿಕೊಂಡು ಎಲ್ಲೇರಿ, ಗೋಪಾಲಪುರ ಮತ್ತು ತೊಟ್ಲೂರು ರೈತರ ಸಾಮಾನ್ಯ ಮಾಹಿತಿಯನ್ನು ಸಂಗ್ರಹಿಸಿದೆವು. ಹಾಗೆಯೇ 3 ಗ್ರಾಮದಿಂದ ರೈತರನ್ನು ಆಯ್ಕೆ ಮಾಡಿಕೊಂಡು 70 ರೈತರ ಪಟ್ಟಿಯನ್ನು ತಯಾರಿಸಿದೆವು. ಅದೇ ರೀತಿಯಾಗಿ ಶಿಬಿರದಡಿ ಪ್ರತಿನಿತ್ಯ ರೈತ ಸಂಪರ್ಕ ಕೇಂದ್ರ ಮತ್ತು ಫಾರ್ಮರ್ಸ್ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಹೋಗಬೇಕಾಗಿರುತ್ತದೆ. ಅಲ್ಲಿನ ಕಾರ್ಯವೈಖರಿಗಳನ್ನು ತಿಳಿದುಕೊಂಡೆವು. ನಂತರ ರೈತ ಬಾಂಧವರಿಗೆ ಈ ಕೆವೈಸಿ ಬಗ್ಗೆ ಅರಿವು ಮೂಡಿಸಿ ಹಲವಾರು ರೈತರ ಈ ಕೆವೈಸಿ ರಿಜಿಸ್ಟ್ರೇಷನ್ ಕೆಲಸವನ್ನು ಮಾಡಿಕೊಟ್ಟೆವು. ಸಾವಯವ ಕೃಷಿಯಲ್ಲಿ ಪ್ರಗತಿ ಸಾಧಿಸತಕ್ಕಂತಹ ನವನಂದಿ ಫಾರ್ಮ್ ಗೆ ವೀಕ್ಷಣೆ ಮಾಡಿ ಅಲ್ಲಿನ ತೋಟಗಾರಿಕೆ ಬೆಳೆಗಳ ಮಾಹಿತಿ ಪಡೆದುಕೊಂಡು ಹಾಗೆಯೇ ಗ್ರೌಂಡ್ ವಾಟರ್ ರೀಚಾರ್ಜ್ ಬಗ್ಗೆ ಸಹ ಮಾಹಿತಿ ಪಡೆದು ನಂತರ ಬೆಳಗಿನ ಜಾವದಲ್ಲಿ ಜಾಥಾ ಕಾರ್ಯಕ್ರಮ ಮಾಡಿಕೊಂಡು ಸಂಜೆ ವೇಳೆ ಮೊದಲನೇ ಸಾಮಾನ್ಯ ಸಭೆಯನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡೆವು. ನಂತರ ರೈತನ ಮಿತ್ರ ಎರೆಹುಳು ತಯಾರಿಸುವ ವಿಧಾನವನ್ನು ಮತ್ತು ಯಾವ ರೀತಿಯ ಎರೆಹುಳು ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಕಾರಿ ಎಂದು ರೈತ ಬಾಂಧವರಿಗೆ ಕಾಂಪೋಸ್ಟ್ ತಯಾರಿಸುವ ವಿಧಾನವನ್ನು ರೈತ ಬಾಂಧವರಿಗೆ ತಿಳಿಸಿದವು. ಗ್ರಾಮದ ಜೀವನ ವಿದ್ಯಾಲಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 50ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟೆವು. ನಂತರ ಸ್ವಚ್ಛ ಭಾರತ ಅಭಿಯಾನದ ಅಡಿ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಿದೆವು. ಹಾಗೆಯೇ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಸೂಡಮೋನಸ್ ಹಾಕಿ ಅದನ್ನು ಶ್ರೀಮಂತೀಕರಣಗೊಳಿಸುವ ವಿಧಾನವನ್ನು ರೈತ ಬಾಂಧವರಿಗೆ ಪರಿಚಯಿಸಿದವು. ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕರ ಬಾಧೆಯನ್ನು ನಿಯಂತ್ರಿಸಲು ಸ್ಟಾರ್ಟ್ ತಂತ್ರಜ್ಞಾನವನ್ನು ಶ್ರೀ ಮಲ್ಲನಗೌಡ ಅವರ ಹೊಲದಲ್ಲಿ ಪ್ರದರ್ಶನ ಮಾಡಿ ತೋರಿಸಿದೆವು. ನಂತರ ರೈತ ಸಂಪರ್ಕ ಕೇಂದ್ರ ಬಳಿ ಚಕ್ರದಲ್ಲಿ ದೊರೆಯುವ ಶೇಂಗಾ ಬೆಳಿ ಅಂದ್ರೆ TMV2 ತಳಿಯ ಬಗ್ಗೆ ರೈತ ಬಾಂಧವರಿಗೆ ಸಿಗುವಂತಹ ಸೌಲಭ್ಯಗಳನ್ನು ರೈತ ಬಾಂಧವರಿಗೆ ತಿಳಿಸಿದೆವು. ನಾವು ದಿನಾಂಕ 8/10/2022 ಸಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾವಯವ ಕೃಷಿ ಮಹತ್ವವನ್ನು ಕಾರ್ಯಕ್ರಮ ಆಯೋಜಿಸುವುದರ ಮೂಲಕ ರೈತರಿಗೆ ಮಾಹಿತಿ ನೀಡಿದೆವು. ಹಾಗೆಯೇ ದ್ರವರೂಪದ ಜೈವಿಕ ಗೊಬ್ಬರಗಳಾದ ಬೀಜಾಮೃತ, ಜೀವಾಮೃತ, ಪಂಚಗವ್ಯಗಳ ಬಗ್ಗೆ ಕೂಡ ಮತ್ತು ಅವುಗಳನ್ನು ತಯಾರಿಸುವ ವಿಧಾನವನ್ನು ರೈತರಿಗೆ ತಿಳಿಸಿದವು. ತದನಂತರ ಮಹಿಳೆಯರ ಸ್ವಾವಲಂಬಿ ಬದುಕಿಗಾಗಿ ಅಣಬೆ ಕೃಷಿ ಮತ್ತು ಆದಾಯ ತರುವಲ್ಲಿ ಸೈ ಎನಿಸಿದ ಅಣಬೆ ಕೃಷಿಯ ಮಹತ್ವವನ್ನು ಎಲಹೇರಿ ಗ್ರಾಮದ ಮಹಿಳೆಯರಿಗೆ ತಿಳಿಸಿದವು. ತದನಂತರವಾಗಿ ಜಾನುವಾರುಗಳಿಗೆ ಗೋಡ್ ಪಾಕ್ಸ್ ವ್ಯಾಕ್ಸಿನ್ ಹಾಕಿಸಿರಿ, ಚರ್ಮಗಂಟು ರೋಗದಿಂದ ರಕ್ಷಿಸಿರಿ ಎಂಬ ಗುರಿಯೊಂದಿಗೆ ಎನಿಮಲ್ ಹೆಲ್ತ್ ಕ್ಯಾಂಪ್ ಅನ್ನು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜಾನುವಾರುಗಳಿಗೆ ಲಸಿಕೆ ಹಾಕಿಸಿದೆವು. ತದನಂತರವಾಗಿ ನೂತನ ತಂತ್ರಜ್ಞಾನವಾದ ಡ್ರೋನ್ ಮೂಲಕ ಕೀಟನಾಶಕ ಸಿಂಪರಣೆ ಮಾಡುವುದನ್ನು ಮಲ್ಟಿಪ್ಲೆಕ್ಸ್ ಡ್ರೋನ್ ಕಂಪನಿ ಜೊತೆಗೂಡಿ ಹತ್ತಿ ಹೊಲದಲ್ಲಿ ಪ್ರದರ್ಶನ ಮಾಡಿದೆವು. ತದನಂತರ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ಆದಾಯ ಸೃಷ್ಟಿಸುವ ವಿವಿಧ ಉದ್ಯೋಗ ಅವಕಾಶಗಳನ್ನು ಕೂಡ ಅಂಗನವಾಡಿ ಕೇಂದ್ರದಲ್ಲಿ ತಿಳಿಸಿದೆವು. ತದನಂತರವಾಗಿ ಮನೆಯ ಮುಂಭಾಗದಲ್ಲಿ ಕೈತೋಟ ಮಾಡಿ ಹಸಿರು ತರಕಾರಿಗಳನ್ನು ಬೆಳೆಯಿರಿ ಮತ್ತು ವಿವಿಧ ತರಕಾರಿ ಬೆಳೆಗಳ ಕೈತೋಟ ಮಾಡಿ ಕೈತೋಟದ ಮಹತ್ವವನ್ನು ತಿಳಿಸಿದೆವು. ತದನಂತರವಾಗಿ ಅಂಗನವಾಡಿಯಲ್ಲಿ ಪೋಷಣ ಅಭಿಯಾನದಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳ ಸೇವನೆಯ ಮಹತ್ವವನ್ನು ತಿಳಿಸಿದೆವು. ತದನಂತರವಾಗಿ ಇಸ್ಯಾಪ್ ಫಾರ್ಮರ್ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದೆವು. ನಂತರದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮೌಲ್ಯವರ್ಧಿತ ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸಿದೆವು. ಆಮೇಲೆ ಊರಿಗೊಂದು ಆಸ್ಪತ್ರೆಯಂತೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಸ್ಯ ಚಿಕಿತ್ಸಾಲಯವನ್ನು ಕೂಡ ನಾವು ಎಲಹೇರಿ ಗ್ರಾಮದಲ್ಲಿ ಉದ್ಘಾಟಿಸಿದೆವು. ತದನಂತರ ಸಾವಯವ ಪದ್ಧತಿಯಲ್ಲಿ ಬೀಜಾಮೃತ ತಯಾರಿಕೆ ಮಾಡುವುದನ್ನು ಮಾಡಿ ನಂತರ ಜೋಳಕ್ಕೆ ಬೀಜೋಪಚಾರ ಮಾಡಿ ತೋರಿಸಿದೆವು. ಅಂತಿಮ ದಿನಗಳಾದ 27/10/2022 ನಮ್ಮ NGO ಅಟ್ಯಾಚ್ಮೆಂಟ್ ಕಾರ್ಯಕ್ರಮದಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮತ್ತು ಮೈರಡ HDFC ಯೋಜನೆ ಸಂಸ್ಥೆ ಮತ್ತು ಕಲಿಕೆ ಟಾಟಾ ಟ್ರಸ್ಟ್ ಸಂಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅವುಗಳ ವಿವಿಧ ಕಾರ್ಯಕ್ರಮಗಳನ್ನು ತಿಳಿದುಕೊಂಡು NGO ಸಂಸ್ಥೆಗಳ ಮಹತ್ವವನ್ನು ಕೂಡ ನಾವು ತಿಳಿದುಕೊಂಡೆವು. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರಗಳನ್ನು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ವಿದ್ಯಾರ್ಥಿ ದಯಾನಂದ್ ಹಾಗೂ ವಿದ್ಯಾರ್ಥಿನಿ ಗಾಯತ್ರಿಯವರು ತಮ್ಮ ಅನುಭವಗಳನ್ನು ಗ್ರಾಮಸ್ಥರು ಹಾಗೂ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರ ಜೊತೆ ಹಂಚಿಕೊಂಡಿದ್ದು ಈ ರೀತಿಯಾಗಿ. ನಾವು ಏನಪ್ಪ ಅಂತಂದ್ರೆ ಕಾಲೇಜಲ್ಲಿದ್ದಾಗ ಕೃಷಿಯ ವಿಜ್ಞಾನವನ್ನು ಅರಿತುಕೊಂಡಿರ್ತೀವಿ, ಏನೇನು ನಾಲೆಜ್ ಬೇಕಾಗುತ್ತೆ, ಏನೇನು ವಿಷಯಗಳು ಮತ್ತೆ ಕೃಷಿಯ ಇತರ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ತಿಳಿದುಕೊಳ್ತೀವಿ. ಅದನ್ನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಕಲಿತರು ಕೂಡ ಅಷ್ಟೊಂದು ಫುಲ್ ಪರ್ಫೆಕ್ಟ್ ಆಗಿ ಕಲಿಯಕ್ ಆಗೋದಿಲ್ಲ. ಅದನ್ನ ನಾವು ಯಾವಾಗ ರೈತರೊಡನೆ ಬೆರೆತು ರೈತರಿಂದ ತಿಳಿದುಕೊಳ್ತೀವಿ ನೋಡಿ, ಅವಾಗನೇ ನಮ್ಗೆ ಕೃಷಿಯ ಬಗ್ಗೆ ಪರ್ಫೆಕ್ಟ್ ನಾಲೆಜ್ ಅಥವಾ ಒಳ್ಳೆಯ ಮಾಹಿತಿ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಡಿಯಲ್ಲಿ ಈ ಪ್ರತಿ ಅಗ್ರಿಕಲ್ಚರ್ ಕಾಲೇಜಸ್ ಅಲ್ಲಿ ಏನ್ ನಡೆಸ್ತಾರಲ್ಲ, ಅದರಿಂದ ಒಬ್ಬ ವಿದ್ಯಾರ್ಥಿಗೆ ಕೃಷಿ ಮಹತ್ವ, ಕೃಷಿಯ ಚಟುವಟಿಕೆಗಳು, ಕೃಷಿಯ ವಿಷಯಗಳು ನಮಗೆ ತುಂಬಾ ಅರ್ಥವಾದ ರೀತಿಯಲ್ಲಿ ತುಂಬಾ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳುತ್ತದೆ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಡಿಯಲ್ಲಿ ಎಲೇರಿ ಗ್ರಾಮ ನಮ್ಗೇನು ಕೊಟ್ಟಿದ್ರು ನಾವು ನಿಜವಾಗ್ಲೂ ತುಂಬಾ ಸಂತೋಷ ಪಟ್ಟಿದೀವಿ. ಇಲ್ಲಿ ಈ ಒಂದು ಗ್ರಾಮ ಬಂದಿದ್ದಕ್ಕೆ ನಾವು ತುಂಬಾ ಸಂತೋಷ ಪಟ್ಟಿದ್ದೀವಿ. ಇಲ್ಲಿರ್ತಕ್ಕಂತಹ ರೈತರು ಪ್ರತಿಯೊಂದು ಕೃಷಿಯ ಚಟುವಟಿಕೆಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕೃಷಿಯ ಒಂದು ಮಾಹಿತಿಗಳನ್ನ ನಾವು ಏನೇ ಪ್ರೋಗ್ರಾಮ್ ಮಾಡಿರ್ಬೋದು, ಕೆಲವೊಂದು ಡೆಮಾನ್ಸ್ಟ್ರೇಷನ್ಸ್ ನ ಕೊಟ್ಟಿದೀವಿ ನಾವು. ಇಲ್ಲಿ ಡ್ರೋನ್ ಸ್ಪ್ರೇ ಆಗಿರ್ಬೋದು ಮತ್ತೆ ವಿವಿಧ ರೀತಿಯ ಶ್ರೀಮಂತೀಕರಣ ಅಂದ್ರೆ FI ಎನ್ರಿಚ್ಮೆಂಟ್ ವಿತ್ ಕೆಮಿಕಲ್ಸ್ ಜೊತೆಗೆ ವಿವಿಧ ರೀತಿಯ ಒಂದು ಕೃಷಿಯ ಚಟುವಟಿಕೆಗಳನ್ನ ಮಾಡಿಕೊಂಡಾಗ ಇಲ್ಲಿರತಕ್ಕಂಥ ರೈತರು ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೇನು ಸಹಕಾರ ನೀಡಿದ್ರು. ನಾವು ಎಲ್ಲ ಒಂದೊಂದೊಂದು ದಿನಾಲು ಕೂಡ ಒಂದೊಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ವಿ. ಸ್ಕೂಲ್ ಹತ್ರ ಕರೆದ ತಕ್ಷಣ ಬರೋರು, ಪ್ರತಿಯೊಂದು ಮಾಹಿತಿ ನಾವು ಕೂಡ ಹೇಳಿದ್ವಿ, ಅವರಿಂದ ತುಂಬಾನೇ ಕಲ್ತಿದೀವಿ. ನಾವು ಕೃಷಿಯ ಮಹತ್ವವನ್ನ ತಿಳಿದುಕೊಂಡಿದ್ದೀವಿ, ಕೃಷಿಯ ಚಟುವಟಿಕೆಗಳನ್ನ ತಿಳಿದುಕೊಂಡಿದ್ದೀವಿ, ಟೆಕ್ನಿಕಲ್ ನಾಲೆಜ್ ಒಂಥರ ಪ್ರಾಯೋಗಿಕತೆ ನಮಗೆ ತುಂಬಾ ತಿಳಿಸ್ಕೊಟ್ಟಿದೆ. ಈ ರೀತಿಯ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಇದ್ದಾಗ ಕೃಷಿಯಲ್ಲಿನ ಮಾಹಿತಿ ತುಂಬಾ ಚೆನ್ನಾಗಿ ತಿಳಿದುಕೊಳ್ಳುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮಗೆ ಶ್ರೀ ಮಲ್ಲನಗೌಡರು ಆಗಿರ್ಬೋದು, ಸೋಮನಾಥ್ ರೆಡ್ಡಿ ಆಗಿರ್ಬೋದು, ಅಶೋಕ್ ರೆಡ್ಡಿ ಸರ್, ಅದೇ ರೀತಿಯಾಗಿ ಎಲ್ಲಾ ರೈತರು ಕೂಡ ನಮಗೆ ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ರೆ ಪ್ರತಿಯೊಂದು ಪ್ರೋಗ್ರಾಮ್ಸ್ಗಳಿಗೂ. ಸೊ ನಿಮ್ಗೆಲ್ಲರಿಗೂ ನಾವು ವಂದಿಸ್ತೇನೆ, ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಗೆ ರಾವೇ ಬ್ಯಾಚ್ ಅಂತ ಅಲಾಟ್ ಮಾಡಿದಾಗ ನಮ್ಗೆ ಎಲೆರಿ ಬ್ಯಾಚ್ ಬಂದಿದ್ದು. ನಾವ್ ಅನ್ಕೊಂಡಿದ್ವಿ ಎಲೆರಿಯಲ್ಲಿ ಏನು ಸಿಗಲ್ಲ, ಯಾವ್ದೇ ಗೋಬಿ ಅಂಗಡಿ ಇಲ್ಲ ಆ ತರ, ಫಸ್ಟ್ ಅದನ್ನೇ ನೋಡಿದ್ವಿ. ನಾವು ಒಂದ್ ಪುಟ್ಟ ಹಳ್ಳಿ ಅನ್ಕೊಂಡಿದ್ವಿ, ಹಳ್ಳಿ ಜೀವನ ಯಾವ ತರ ಇರುತ್ತೆ ಹೇಗೆ ಅಂತ. ಯಾಕಂದ್ರೆ ರಾವೆ ಅಂದ ತಕ್ಷಣ ನಮ್ಗೆ ಹೇಳ್ತಾರೆ ಇದೊಂದು ನಿಜವಾಗಿಯೂ ಜೀವನ ಕಲಿಯಂತ ಘಟ್ಟ ಆಗಿರುತ್ತೆ, ನಿಮ್ಗೆ ರಾವೆಯಲ್ಲಿ ಇವೆಲ್ಲ ಕಲಿತೀರಿ, ಅದು ತುಂಬಾ ಕಷ್ಟಕರವಾಗಿರುತ್ತೆ ಅಂತೆಲ್ಲ ಹೇಳಿದಾಗ ನಾವು ಅದೇ ಒಂದು ಮೈಂಡ್ ಸೆಟ್ ಇಂದ ಇಲ್ಲಿಗೆ ಬಂದಿದ್ವಿ. ಅದೇ ನಾವು ಅನ್ಕೊಂಡಿದ್ದೆಲ್ಲ ಇಲ್ಲಿಲ್ಲ. ಫಸ್ಟ್ ಗೆ ಬಂದಾಗ ನಮ್ಗೆ ಫಸ್ಟ್ ಡೇ ಇಂದ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಯಾವುದೇ ಸಮಸ್ಯೆಗಳನ್ನ ನಾವು ಎಲ್ಲಿ ಎದುರಿಸಿಲ್ಲ. ರಾವೆಯಲ್ಲಿ ನಿಜವಾಗಿಯೂ ಇಷ್ಟು ಸುಲಭವಾಗಿ ರಾವೆ ಇದೆ ಅಂತ ಆದ್ರೆ ಅದು ನಮ್ಮ ಎಲೆರಿ ಬ್ಯಾಚಿಗೆ ಮಾತ್ರ ಅನ್ಸುತ್ತೆ. ಅದು ಕೂಡ ಈ ಊರಿನ ಸಹಕಾರದಿಂದ ಮಾತ್ರ ಸಾಧ್ಯ ಆಗಿದೆ ಅನ್ನೋದು ನನ್ನ ಅನ್ಸಿಕೆ ಅಲ್ಲ, ಅದನ್ನ ನಿಜ ಕೂಡ ಹೌದು. ನಾವ್ ಅನ್ಕೊಳ್ತಿದ್ವಿ ರೈತ ಶ್ರಮಜೀವಿ, ರೈತ ಬೆವರು ಸುರಿಸ್ತಾನೆ ಅಂತ. ಆದ್ರೆ ಅದು ನಮ್ಗೆ ಯಾವಾಗ ಗೊತ್ತಾಗಿತ್ತಂದ್ರೆ ನಾವು ನಿಜವಾಗಿ ಹೊಲದಲ್ಲಿ ಬಿತ್ತನೆ ಮಾಡಿದಾಗ, ನಿಜವಾಗಿ ಹೊಲದಲ್ಲಿ ಗೊಬ್ಬರಗಳನ್ನ ಹಾಕುವಾಗ ನಮಗ್ ನಿಜವಾಗಿ ನಮಗ್ ಬೆವರು ಇಲ್ಲ ನಮಗ್ ಅನಿಸ್ತು. ನಿಜವಾಗಿ ರೈತ ದೇಶದ ಬೆನ್ನೆಲುಬು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಗೊತ್ತಾಯ್ತು. ನಮ್ಗೆ ರಾವೆ ಅನ್ನೋದಕ್ಕಿಂತ ನನಗೆ ಎಲೆರಿ ಅಂತಾನೆ ನೆನಪಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ರಾವೆ ಜೊತ್ ಜೊತೆಗೇನೆ ನಮ್ ಎಲ್ಲೇರಿ ಗ್ರಾಮದಲ್ಲಿ ಒಡನಾಟ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ರೈತರಾಗಿರ್ಬೋದು, ನಾವ್ ಎಲ್ಲೇ ಒಂದು ರಸ್ತೆಯಲ್ಲಿ ಓಡಾಡ್ತಿರುವಾಗ ಪ್ರತಿಯೊಬ್ರು ಕೂಡ ನಮ್ಮ ಕ್ಷೇಮ ವಿಚಾರಗಳನ್ನ ಕೇಳೋರೇ ಇದ್ದಾರೆ. ಇಲ್ಲಿ ಎಲ್ಲ ತಾಯಂದ್ರಾಗಿರ್ಬೋದು, ಎಲ್ಲ ರೈತ ಬಂದಾಗಿರ್ಬೋದು, ಇನ್ನು ಪುಟ್ಟ ಮಕ್ಕಳಂತೂ ನಾವಂತೂ ತುಂಬಾ ಅವ್ರಿಗೆ ಹಚ್ಕೊಂಡ್ಬಿಟ್ಟಿದೀವಿ. ಗುಡಿಯಲ್ಲಂತೂ ಎಲ್ಲರೂ ಇದನ್ನ ಹೇಳ್ತಾರೆ, ನೀವು ಬಂದಾಗಿಂದ ಎಲ್ರು ತುಂಬಾ ಜನ ಮಕ್ಕಳು ಬರ್ತಾ ಇದ್ದಾರೆ ಅಂತ. ನನ್ನ ಒಪಿನಿಯನ್ ಇಷ್ಟೇ, ಎಲ್ಲೋದ್ರು ಕೂಡ ನನ್ನಂತೂ ಎಲ್ಲರಿನ ಮರೆಯಲ್ಲ. ಯಾಕಂದ್ರೆ 70 ದಿನಗಳ ಕಾಲ ರೈತರನ್ನ ಬೇರೆ ಅವಕಾಶ ಅಷ್ಟೇ ಅಲ್ಲದೆ ಕೂಡ ಹಳ್ಳಿ ಜನರಲ್ಲಿ ಯಾವ ತರ ಇರ್ತಾರೆ, ಹಳ್ಳಿ ಜನರಿರುವ ಮುಗ್ಧತೆ ಆಗಿರ್ಬೋದು, ಪ್ರೀತಿ ವಾತ್ಸಲ್ಯಗಳನ್ನ ನಾನು ಇಲ್ಲಿ ಕಂಡಿದ್ದೀನಿ. ಅದೇ ರೀತಿ ಗ್ರಾಮದ ಹಿರಿಯ ಅನುಭವಿ ರೈತರಾದ ಶ್ರೀಯುತ ಮಲ್ಲನಗೌಡ ಹಾಗೂ ಅಶೋಕ್ ರೆಡ್ಡಿಯವರು ವಿದ್ಯಾರ್ಥಿಗಳು ತಮ್ಮೊಂದಿಗೆ ಹಂಚಿಕೊಂಡಂತಹ ಜ್ಞಾನದ ಅನುಭವಗಳನ್ನ ರೈತ ಬಾಂಧವರ ಜೊತೆ ಹಂಚಿಕೊಂಡರು. ಅವ್ರು ನಮ್ಮೂರಿಗೆ ತಮ್ಮ ಮಾಹಿತಿಯನ್ನು ಪಡೆಕಲಿಕ್ಕೆ, ಓದಿದಂತ ವಿಚಾರಗಳನ್ನು ನಮ್ಮ ಹತ್ತಿರ ತಿಳಿಸಲಿಕ್ಕೆ ಮತ್ತು ಅವರ ನಮ್ಮಲ್ಲಿ ಇರುವ ಮಾಹಿತಿಯನ್ನು ಅವರು ತಿಳಿದುಕೊಳ್ಳಲಿಕ್ಕೆ ಇಲ್ಲಿಗೆ 70 ದಿನ ಮಾಯನ್ನು ಇಲ್ಲಿಗೆ ಬಂದಿದ್ರು. ಅವರು ಬಂದು ತಮ್ಮಲ್ಲಿ ಇರುವಂತ ಮಾಹಿತಿಗಳನ್ನು, ನಾನು ನನ್ನ ಹೊಲದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ, ನಾನು ಹತ್ತಿ ಕೆಡಿಸಬೇಕಂತ ಮಾಡಿದ್ದೆ. ಕೆಡಿಸಬೇಕಂತ ಮಾಡಿದ್ದು ಪ್ರೊಫೆಸರ್ ಶ್ರೀನಿವಾಸ್ ಸರ್ ಫಸ್ಟ್ ಅವರು, ಸರ್ ನೀವು ನೋಡ್ರಿ ಇದನ್ನ ನಾವು ಏನ್ ಮಾಡಬೇಕು, ಜೋಳ ಬಿತ್ತಬೇಕಂತ ಮಾಡಿನ ಅಂತ ಅವ್ರು ಕೇಳಿದೆ. ಅವ್ರು ಆದ ನಂತರ ಗೌಡ್ರೆ ನೀವು ಬೆಳೆ ಚೆನ್ನಾಗೈತೆ, ಇದು ಮಾತ್ರ ಕೆಡಿಸ್ಬೇಡ ಅಂತ ಅವ್ರು ಹೇಳಿದ್ರು. ಆದ ನಂತರ ವಿದ್ಯಾರ್ಥಿಗಳು ಕೆಲವಾರು ಮಂದಿ ಒಳಗ ಹೋಗಿ ತಿರುಗಾಡಿ ಅವರು ಅದು ಮಾಹಿತಿಯನ್ನು ತಿಳಿದು ನನಗೆ ಬೇಕಾದ ಸಹಾಯವನ್ನು ಮಾಡಿ ಅವರೆಲ್ಲ ಮಸಾಲೆ ಅಥವಾ ಎಲ್ಲ ಓಟವನ್ನು ಜವಾಬ್ದಾರಿಯಿಂದ ತಗೊಂಡು ನನ್ನ ಹೊಲವನ್ನು ಸ್ವಚ್ಛತೆಯಿಂದ ಮಾಡಿ ತಾವು ಮಾಡಿದಂತ ಕೆಲಸ ಕಾರ್ಯಕ್ರಮಗಳನ್ನು ನೋಡಿ ನನಗೆ ಆಶ್ಚರ್ಯವಾಗಿದೆ. ಯಾಕಂದ್ರೆ ನಾನು ಕೆಡಿಸುವಂತ ಅದು ಹತ್ತಿ ಬೆಳೆಯನ್ನು ಈ ರೀತಿಯಲ್ಲಿ ಬಂದಿದೆ, ತಾವೆಲ್ಲರೂ ನಮ್ಮ ಊರಿನ ಗಣ್ಯರು ಎಲ್ಲರೂ ನೋಡಿದ್ದೀರಿ. ನಮ್ದು ಇರೋದು 1/4 ಫೀಟ್ ಅತ್ತೆ ಎತ್ತರ ಇತ್ತು, ಅದನ್ನು ಈಗಲೇ ಅದು ಏನಿಲ್ಲ ಅಂದ್ರ ಮಿನಿಮಮ್ 3 ಇಲ್ಲ 4 ಅಡಿ ಎತ್ತರ ಬಂದದ. ನಾನು ಈಗ ತಿಳಿಸಿದ್ದೇನೆಂದ್ರೆ ಇದೆಲ್ಲವನ್ನು ವಿದ್ಯಾರ್ಥಿಗಳಿಂದ ನಾವು ತಿಳ್ಕೊಂಡ ಮಾಹಿತಿಗಳನ್ನು ಎಲ್ಲ ಒಟ್ಟು ತಾವು ಇದು ಮಾಡ್ಬೇಕೆಂದೇಳಿ ನಮ್ಮೂರಿಗೆ ಸೆಲೆಕ್ಟ್ ಆದದ್ದು ನಮಗೂ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಆ ವಿದ್ಯಾರ್ಥಿಗಳಿಂದ ನಾವು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ಮತ್ತು ಕೃಷಿ ಬಗ್ಗೆ ಯಾವ್ದಾದ್ರು ಹೊಸ ಉಪಯೋಗ ಏನಾದ್ರೂ ಇದ್ರೆ ನಮಗೆ ಸಹಕರಿಸಿದ್ದಾರೆ. ಅದೇ ರೀತಿ ಎಲ್ಲರೂ ನಮ್ಮ ಹೊಲಗಳಿಗೆ ಭೇಟಿ ಕೊಟ್ಟು ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಹೇಳಿದ್ದಾರೆ, ಎಲ್ಲ ಮಾಹಿತಿ ನೀಡಿದ್ದಾರೆ. ನಮ್ಮ ಊರಿನಲ್ಲಿ ಹಲವಾರು ಪ್ರಗತಿಪರ ರೈತರಿದ್ದಾರೆ, ಅವ್ರ ಜೊತೆನೂ ಕಾಂಟ್ಯಾಕ್ಟ್ ಮಾಡಿ ಅವರಿಗೂ ಕೆಲವು ವಿಷಯಗಳು ತಿಳಿಸಿದ್ದಾರೆ. ಅದೇ ರೀತಿ ಮತ್ತೊಂದೇನಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ನಮ್ಮೂರಲ್ಲಿ 75 ದಿನ ಹೆಂಗ್ ಕಳೆದ್ರು ಅನ್ನೋದೇ ನಮಗೂ ಗೊತ್ತಾಗಿಲ್ಲ, ಅಷ್ಟು ಅನನ್ಯವಾಗಿದ್ರು. ಎಲ್ಲಾ ವಿದ್ಯಾರ್ಥಿಗಳು ಅವರು ಓದಿವಿ ಅನ್ನೋ ರೀತಿನಲ್ಲೇ ಇಲ್ಲ, ನಾವ್ ಹೆಂಗ ರೈತರು ಹೆಂಗ ಇದೀವಿ ಅದೇ ತರನೇ ನಮ್ ಜೊತೆ ಬೆರೆತು ಎಲ್ಲಾನು ಕಾರ್ಯಾನುಭವ ಪೂರ್ಣಗೊಳಿಸಿದ್ದಾರೆ. ಅದು ಸಂತೋಷದ ವಿಷಯ. ಬಳಿಚಕ್ರ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಶ್ರೀಯುತ ಜಯಪ್ಪ ಅವರು ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇಲ್ಲಿ ರೈತರು ತುಂಬಾ ಕ್ಯೂರಿಯಸ್ ಆಗಿ ಇರ್ತಾರೆ, ಮತ್ತೆ ಎಲ್ಲಾ ಕಾರ್ಯಕ್ರಮಗಳನ್ನು ಪಾಸಿಟಿವ್ ರೆಸ್ಪಾನ್ಸ್ ಇರುತ್ತೆ. ಆಮೇಲೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಎಲ್ಲಾ ಆಕ್ಟಿವಿಟೀಸ್ ನ ಕೈಗೊಳ್ಳಕ್ಕೆ ಅನುಕೂಲ ಆಗುತ್ತೆ ಸರ್, ಇಲ್ಲೇ ಮಾಡೋಣ ಅಂತೇಳಿ ನಾನು ನಮ್ಮ ಸರ್ಗಳಿಗೆ ಕೇಳ್ಕೊಂಡಾಗ ನಾವು ಇದೇ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದೇ ತರ ಇಲ್ಲೇ ಸ್ಟೇ ಮಾಡಿದ್ರು. 72 ದಿನ ಇವ್ರು ಸ್ಟೇ ಮಾಡಿದ್ದು ನನಗೂ ಗೊತ್ತಾಗಿಲ್ಲ, ಅಷ್ಟು ಈಸಿಯಾಗಿ ಮತ್ತೆ ಅಷ್ಟು ಸೊಗಸಾಗಿ. ಇಲ್ಲಿ ನಾವು ಎಕ್ಸಿಬಿಷನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವ್ರಿ ಯಾವ ರೀತಿಯಾಗಿ ಅವ್ರ ಕಾರ್ಯಗಳನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದಾರಂತ ಗೊತ್ತಾಗುತ್ತೆ. ರಿಯಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲಾ ಅಗ್ರಿ ಸ್ಟೂಡೆಂಟ್ಸ್ ಇಲ್ಲೇನು ಮಾಡಿದ್ರಿ, ರಾವ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳು ತುಂಬಾನೇ ಎಫರ್ಟ್ ಮಾಡಿದ್ದಾರೆ. ಪ್ರತಿ ದಿನಾನು ಹೊಸ ಟಾಸ್ಕ್ ತಗೊಂತಾರೆ, ಆ ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಸತ್ಯನಾರಾಯಣ ರಾವ್ ಇವರುಗಳು ಮಾತನಾಡಿ, ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ತಮ್ಮ ವಿಚಾರವನ್ನು ಹಂಚಿಕೊಂಡರು. ಏನು ಗ್ರಾಮೀಣ ಕೃಷಿ ಕಾರ್ಯಾನುಭವ ಯಶಸ್ವಿಯಾಗೋದಕ್ಕೆ ಎಲೇರಿ ಗ್ರಾಮದ ಸಮಸ್ತ ಗ್ರಾಮಸ್ಥರು, ರೈತ ಬಾಂಧವರು ಮತ್ತು ವಿವಿಧ ಸಂಘ ಸಂಸ್ಥೆಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಈ ರೀತಿ ಸಹಕಾರ ದೊರೆತರೆ ನಮಗೆ ಬಹಳ ಖುಷಿಯಾಗುತ್ತೆ. ನಮ್ಮ ಹುಡುಗರನ್ನ ಎಲ್ಲಾದರೂ ಎಲ್ಲೇ ಹಳ್ಳಿಗಳಿಗೆ ಕಳಿಸಿದ್ರು ಈ ರೀತಿ ಸಹಕಾರ ಕೊಟ್ಟಲ್ಲಿ ಆ ಒಂದು ಹಳ್ಳಿಗಳಲ್ಲಿ ವಿವಿಧ ರೀತಿಯ ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. 72 ದಿನ ಕಾರ್ಯಕ್ರಮ ಬಂದಿದ್ದಾರೆ, ಅವರು ರಿಯಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಎಲ್ಲ ಕೃಷಿ ವಿದ್ಯಾರ್ಥಿಗಳು ಅಂದರೆ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ರಾಯಚೂರು ಒಂದೇ ಅಲ್ಲ, ಭೀಮರಾಯನ ಗುಡಿ ಇರ್ಬೋದು ಕಾಲೇಜು ಅಥವಾ ಗುಲ್ಬರ್ಗಾ ಕಾಲೇಜು ಅಥವಾ ಯಾರೇ ಕರ್ನಾಟಕದಲ್ಲಿ ಯಾವುದೇ ಕಾಲೇಜ್ ಅಲ್ಲ, ಆಲ್ ಇಂಡಿಯಾದಲ್ಲಿ ಎಲ್ಲ ಕಾಲೇಜುಗಳಲ್ಲೂ ಸಹ ಈ ರೀತಿ ಪ್ರೋಗ್ರಾಮ್ಗಳು ಇರ್ತವೆ. ಅವರು ಹಳ್ಳಿಗಳಿಗೆ ಹೋಗಿ ಸುಮಾರು 75 ದಿನ ರೈತರ ಜೊತೆ ಬೆರಿಬೇಕು, ರೈತರ ಹತ್ರ ಕೆಲಸ ಮಾಡಬೇಕು. ರೈತರ ಹತ್ರ ಕೆಲಸ ಮಾಡಿದ್ರೆ ಅವರಿಗೆ ಕರೆಕ್ಟಾಗಿ ಕಲ್ತಾರೆ ಏನು ಕಲ್ತಾರೆ ಅಂಬೋದು ಗೊತ್ತಾಗುತ್ತೆ. ಸೊ ಇದು ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ರೈತರ ಸಹಕಾರ ಇಲ್ಲಿ ಮುಖ್ಯ. ಸೊ ರೈತರ ಸಹಕಾರ ಕೊಟ್ಟರೆ ಆ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಲಿತಾರೆ. ಯಾಕಂದ್ರೆ ನಾವೇನು ಥಿಯರಿಟಿಕಲಿ ಹೇಳಿರ್ತೀವಿ ಕಾಲೇಜಲ್ಲೆಲ್ಲ ಇಂಥವು ಹೀಗಿರ್ತದೆ ಹೀಗಿರ್ತದೆ ಅಂತ, ಬಟ್ ಅವ್ರ ಫೀಲ್ಡ್ನ ಇಳಿದೊತ್ತಿಗೆ ಗೊತ್ತಾಗೋದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನಂತ. ಸೊ ರೈತ ಬೆವರು ಸುರಿಸ್ತಾರೆ ಅಂತ ಹೇಳಿದರು. ಸೊ ಅವರು ಸಹ ಫೀಲ್ಡ್ನ ಇಳಿದ ಮೇಲೆ ಗೊತ್ತಾಯಿತು ಬೆವರು ಹೆಂಗೆ ಸುರಿಸ್ತಾರೆ ಅಂತೇಳಿ. ಸೊ ಅವರು ಸಹ ಬೆವರು ಸುರಿಸಿದ್ದಾರೆ. ಸೊ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ನೋಡಿದ್ರೆ ನಿಜವಾಗಂದ್ರೂ ನಮ್ಮ ಹುಡುಗರು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಕಾರ್ಯಕ್ರಮಕ್ಕೆ ಇನ್ನೂರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಎಆರ್ ಕುರುಬರ್ ಇವರುಗಳು ಮಾತನಾಡಿ, ಎಲಿಹರಿ ಗ್ರಾಮದ ಭೌಗೋಳಿಕ ಸನ್ನಿವೇಶ, ಮಣ್ಣಿನ ಲಭ್ಯತೆ ಹಾಗೂ ತೋಟಗಾರಿಕೆಗೆ ಇರುವ ಅವಕಾಶಗಳ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಎಲಿಹರಿ ಗ್ರಾಮಕ್ಕೆ ಬಂದಾಗ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ಈ ಒಂದು ಹಳ್ಳಿಯ ಜನರೊಟ್ಟಿಗೆ ಎಷ್ಟು ಒಡನಾಟವನ್ನು ಹೊಂದಿದ್ದಾರೆ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ಎಲ್ಲಿ ಹೆಣ್ಣು ಮಕ್ಕಳು ಒಂದು ಒಡನಾಟ ಯಾವುದೇ ಭೇದ ಭಾವ ಇಲ್ಲದೆ ಮಾತಾಡ್ತಾರಲ್ಲ ಅಲ್ಲಿ ಅವರು ಬಹಳ ಸುರಕ್ಷಿತವಾಗಿದ್ದಾರಂತ ನಾವು ಯಾರಿಂದ ಕೇಳಿ ಪಡಿಬೇಕಾಗಿಲ್ಲ, ಕಣ್ಣಾರಿ ನೋಡಿದಾಗ ನನಗೆ ಅನಿಸ್ತು. ನಮ್ಮ ವಿದ್ಯಾರ್ಥಿಗಳು ಹಳ್ಳಿಯಲ್ಲಿ ಎಲ್ಲ ರೀತಿಯ ರೈತರನ್ನು, ಎಲ್ಲ ವ್ಯವಸ್ಥಿತವಾದ ಇರುವಂತ ರೈತರನ್ನು, ವಿವಿಧತೆಯನ್ನ ರೈತರನ್ನು ಕಂಡು ಅವರಿಂದ ಕಲಿತದ್ದಕ್ಕೆ ಅವರು ಶ್ರೇಷ್ಠ ವಿಜ್ಞಾನಿಗಳು ಆಗಬಹುದು ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಎಲೆರಿ ಗ್ರಾಮ ಬಹಳ ಒಂದು ಅವರಿಗೆ ಬೆನ್ನು ತಟ್ಟುವಂತ ಕೆಲಸ ಮಾಡಿದೆ ಅಂತ ಹೇಳಕ್ ಬಯಸ್ತೇನೆ. ನಾನು ನೋಡ್ತಾ ಬರುವಾಗ ಎಲ್ಲಾ ರೀತಿಯ ಮಣ್ಣು ಇದೆ, ಇಲ್ಲಿ ಕೆಂಪು ಮಣ್ಣು ಇದೆ, ಕಪ್ಪು ಮಣ್ಣು ಇದೆ, ನೀರಾವರಿ ಇದೆ, ಬಯಲು ಭೂಮಿ ಇದೆ ಮತ್ತು ಉಪ್ಪಿನ ಅಂಶ ಕೂಡಿದಂತ ಭೂಮಿ, ಯಾವುದಕ್ಕೂ ಉಪಯೋಗ ಇಲ್ಲದಂತ ಭೂಮಿನೂ ಇದೆ ಇಲ್ಲಿ. ಆದ್ರೆ ಬೆಳೆ ಮಾತ್ರ ಒಂದು ಎರಡು ಮಾತ್ರ ಇದಾವೆ. ಕೃಷಿ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಲೇರಿ ಗ್ರಾಮದ ಜೊತೆಗೆ ಯಾವಾಗಲೂ ಇರುತ್ತೆ. ತಾವುಗಳು ನೀವು ತಿಂಗಳಿಗೊಂದಾಗ್ಲಿ ಎರಡು ತಿಂಗಳಿಗೊಂದಾಗ್ಲಿ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿದ್ದೆ ಆದ್ರೆ ನಾವು 3-4 ಜನ ವಿಜ್ಞಾನಿಗಳು ಬಂದು ನಿಮ್ಮೊಟ್ಟಿಗೆ ಇದ್ದು ನಿಮ್ಮಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಿಮ್ಮಿಂದ ಸಹ ನಮ್ಮ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಇವತ್ತು ಒಕ್ಕಲತನ ಪ್ರತಿಯೊಂದು ಹಂತದಲ್ಲಿ ಜೂಜಾಟ ಇದ್ದಂಗಿದೆ. ಪ್ರತಿಯೊಂದು ಹಂತದಲ್ಲಿ ನಾವು ವಾತಾವರಣದ ಜೊತೆಗೆ ಜೂಜಾಟ ಆಡಬೇಕು, ಬೆಳೆಯ ಜೊತೆಗೆ ಜೂಜಾಟ ಆಡಬೇಕು, ಬಂದಂತ ಕಟಾವು ಮಾಡಿದಂತ ಮಾಲನ್ನು ಮಾರುಕಟ್ಟೆಗೆ ಹೋದಾಗೂ ಅಲ್ಲಿ ಜೂಜಾಟ ಆಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಜೊತೆಗೆ ಜೂಜಾಟ ಆಡೋರು ಬಹಳ ಬಂದಿದ್ದಾರೆ. ಅದನ್ನ ಮೀರಿ ನಿಲ್ಲಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಮೀರಿ ನಿಲ್ಲುವುದು ಯಾವಾಗ ಸಾಧ್ಯ ಅಂದ್ರೆ, ಯಾಕಂದ್ರೆ ಒಕ್ಕಲತನ ಬಿಟ್ಟು ಓಡೋಳಕ್ ಆಗಲ್ಲ ನಮ್ಮ ಕೈಲೆ, ಅದೇ ನಮ್ಮ ಜೀವನ. ಅದನ್ನ ವ್ಯವಸ್ಥಿತವಾಗಿ ಆ ಒಕ್ಕಲತನದಲ್ಲಿ ಬದಲಾವಣೆಗಳು ತರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಎಲ್ಲಿ ನಾವು ಬದುಕ್ತೇವೆ ಅಂದಾಗ, ಎಲ್ಲಿ ನಾವು ಅದರಿಂದ ನಮ್ಮ ಜೀವನ ನಡೀತದೆ ಅಂದಾಗ, ಒಕ್ಕಲತನದಲ್ಲಿ ನಾವು ಬದಲಾವಣೆ ತರುವುದು ನಮ್ಮ ಮೂಲ ಕರ್ತವ್ಯ. ಅದು ಯಾವಾಗ ಸಾಧ್ಯ ಇದೆ ಅಂದ್ರೆ, ನಾವು ಮಾಡುವಂತ ಒಕ್ಕಲತನದಲ್ಲಿ ಇವತ್ತು ಏನೇನು ಆವಿಷ್ಕಾರಗಳಾಗಿವೆ, ಹೊಸ ಹೊಸ ಸಂಶೋಧನೆಗಳಾಗಿದ್ದಾವೆ, ಹೊಸ ಹೊಸ ಬೆಳೆಗಳೇನಾಗಿದ್ದಾವೆ, ಅವುಗಳನ್ನು ನಮ್ಮ ಹೊಲಕ್ಕೆ ಪರಿಚಯ ಮಾಡಿಕೊಡಬೇಕು, ನಮ್ಮ ಭೂಮಿಗೆ ಪರಿಚಯ ಮಾಡಿಕೊಡಬೇಕು. ನಮ್ಮ ಭೂಮಿಗೆ ಅದು ಸಂಬಂಧ ಬೆಳೆಸುವಂತ ಹೊಸ ಹೊಸ ಬೆಳೆಗಳನ್ನ ತಂದು ನಿಮ್ಮ ಹೊಲಗಳಲ್ಲಿ ಬೆಳೆದಿದ್ದೆ ಆದ್ರೆ ಮಾತ್ರ ನಮ್ಮ ರೈತರು ಬದುಕ ಸಾಧ್ಯ, ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ ಬಯಸ್ತೇನೆ. ಇಂದೇ ಭೂಮಿ ನೀನೇ ದುಡಿಯವ, ನೀನೇ ದೂರ ಖರ್ಚು ಮಾಡ್ತಿ, ದಯಮಾಡಿ ಸ್ವಲ್ಪ ಆದ್ರೂ ಭೂಮಿ ತೋಟಗಾರಿಕೆ ಬೆಳೆಗಳಿಗೆ ತೆಗೆದಿಡಿ. ಒಂದ್ 10 ಗುಂಟ 20 ಗುಂಟ 1 ಎಕರೆ ಭೂಮಿ ನೀವು ತೋಟಗಾರಿಕೆ ಬೆಳೆಗಳಿಗೆ ತೆಗೆದಿಟ್ಟಿದ್ದೀರಾದ್ರೆ, ನೀವು ಬ್ಯಾಂಕಿನಲ್ಲಿ ಇಡುವಂತ ಡಿಪಾಸಿಟ್ ಇರಬಹುದು, ನೀವು LIC ಬಾಂಡ್ ಮಾಡಿದಷ್ಟೇ ನಿಮ್ಮ ಕಷ್ಟ ಕಾಲಕ್ಕೆ ನಿಮಗೆ ಸಹಾಯ ಮಾಡುತ್ತವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ. ಈಗ ಕೃಷಿ ಮೇಳಕ್ಕೆ ಧಾರವಾಡಕ್ಕೆ ಹೋಗಿದ್ದೀವಿ, ಕೃಷಿ ಮೇಳ ರಾಯಚೂರಿಗೆ ಹೋಗಿದ್ದೀವಿ, ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಕೃಷಿ ಮೇಳದ ಹಬ್ಬ ಆಗ್ಯದ ಅಂತ ಕಂಡು ಹೇಳಿದರು. ಇದು ಕೂಡ ನನಗೆ ಏನಂತಂದ್ರೆ ಬಂದ ತಕ್ಷಣ ಆ ರೀತಿಯಾಗಿ ಭಾಸವಾಯಿತು, ಇದು ಸತ್ಯ ಅಂತ ಕಂಡು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಕೊಟ್ಟಂಥ ಒಂದು ಕೃಷಿ ಸೊಬಗು ಏನಿದೆ, ಕೃಷಿ ಸೊಬಗು ಮತ್ತು ಕೃಷಿ ಮೇಳ ಎರಡೂ ಕರೆಕ್ಟಾಗಿ ತಾಳಾಗುತ್ತೆ. ಈ ಕೃಷಿ ಸೊಬಗು ಎಂಬ ಒಂದು ವರ್ಡು ಏನಂತಂತಂದ್ರೆ ಕರೆಕ್ಟಾಗಿ ಸೆಟ್ ಆಗಿದೆ ಅಂತ ನಾನು ಇಲ್ಲಿ ಒಂದು ಅನಿಸಿಕೆ. ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಮುಖ್ಯಸ್ಥನಾಗಿ, ರಾಯಚೂರು ಮುಖ್ಯಸ್ಥನಾಗಿ ನಾನು ಈ ಒಂದು ಗ್ರಾಮ ಪಂಚಾಯಿತಿಯ ಎಲೇರಿಯ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಗ್ರಾಮ ಪಂಚಾಯಿತಿ ಮುಖ್ಯಸ್ಥರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಅಂದ್ರೆ ಕೃಷಿ ಇಲಾಖೆ ಇರ್ಬೋದು, ದನ್ನು ಪಶು ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ದನ್ ಇದಲ್ಲದೆ NGOs ಇರ್ಬೋದು ಹಾಗೂ ಇತರ ಎಲ್ಲ ಸಂಘ ಸಂಸ್ಥೆಗಳಿಗೆ ಏನಪ್ಪ ಅಂತಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತೇನೆ. ಈ ಒಂದು 70 ದಿವಸದ ಕಾರ್ಯಾನುಭವ ಶಿಬಿರ ಸಕ್ಸಸ್ ಆಗಲಿಕ್ಕೆ ಇವರೆಲ್ಲರ ಸಹಕಾರ ನಮಗೇನಪ್ಪ ಅಂದ್ರೆ ಚಿರಋಣಿಯಾಗಿ ಮತ್ತು ಸವಿನೆನಪಾಗಿ ಇದೆ ಅಂತ ಕಂಡು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತಮಗೆಲ್ಲ ಇಚ್ಛೆ ಪಡ್ತೀನಿ. ಈಗ ನಮ್ಮ ಒಂದು ಕೃಷಿ ಪದವಿ ಏನಂತ ಕರಿತೀವಿ, ಈಗ BA ಇರ್ಬೋದು, BCOM ಇರ್ಬೋದು, ಅದರಂಗೆ ಏನಪ್ಪ ಅಂದ್ರೆ BSc ಕೃಷಿ ಪದವಿ ಕೂಡ 4 ವರ್ಷ ಇದ್ದಿರ್ತದೆ. 4 ವರ್ಷದಾಗ 3 ವರ್ಷ ವಿದ್ಯಾರ್ಥಿಗಳು ಅಲ್ಲೇ ಕಲಿತಾರ ಕ್ಲಾಸ್ನಾಗ. ಈ ಹುಡುಗರು ಕ್ಲಾಸ್ನಾಗ ಹೆಂಗೆ ಕಲಿತಿರ್ತಾರ ಅದ್ರಂಗೆ ಏನಪ್ಪ ಅಂದ್ರೆ ಅಲ್ಲಿ ಕಲಿತಾರ. ಅಲ್ಲಿಂದ ಮುಂದಿನ ಒಂದು ವರ್ಷ ಏನಪ್ಪ ಅಂದ್ರೆ ಅವರ ಒಂದು ಕಲಿತಂಥ ಅನುಭವನ ಸೊ ದಟ್ ಸರಿಯಾಗಿ ರೈತರೊಂದಿಗೆ ಹಂಚ್ಕೋಬೇಕಂತಂದ್ರೆ ಈ ಹಳ್ಳಿಗಳಿಗೆ ಬರಲೇಬೇಕು, ಹಳ್ಳಿಗಳಿಗೆ ಬರಬೇಕು. ಮತ್ತು ಮುಂದೆ ಏನಪ್ಪ ಅಂದ್ರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗ್ಬೇಕು, ಕೃಷಿ KVK ಹೋಗ್ಬೇಕು. ಆದರೆ ಹಳ್ಳಿಯಲ್ಲಿ ಇರೋದೇನಪ್ಪ ಅಂದ್ರೆ 70 ದಿವಸದ ಕಾರ್ಯಕ್ರಮ. ಅವರು 70 ದಿವಸದ ಕಾರ್ಯಕ್ರಮದಲ್ಲಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಕಂಡು ಅಲ್ಲಿ ಕಲಿತದ್ದು ಏನಪ್ಪ ಅಂತಂದ್ರೆ ಬರೀ ಒಂದು 25% ಇರುತ್ತೆ, 25%. ಆದರೆ ಮುಕ್ಕಾಲು ಏನಪ್ಪ ಅಂತಂದ್ರೆ ಇಲ್ಲಿ ಅವರು ತೊಡಗಿಸ್ಕೊಂಡಾಗ ಮುಕ್ಕಾಲು ಏನಪ್ಪ ಅಂದ್ರೆ ಭಾಗ 75% ಬುದ್ಧಿ ಬರುತ್ತೆ. ಈಗ ಒಂದು ಈ ಒಂದು ಚಟುವಟಿಕೆ ನೋಡಿದಾಗ ಏನಂತಂದ್ರೆ ಅವರು ನಮ್ಮ ಒಂದು ವಿದ್ಯಾರ್ಥಿಗಳು ತಮ್ಮಿಂದ ಸಾಕಷ್ಟು ಕಲ್ತಿದ್ದಾರೆ ಅಂತಕಂಡು ನನಗೆ ಭಾಸ ಆಗಿದೆ. ಅದಲ್ಲದೆ ಏನಪ್ಪ ಅಂದ್ರೆ ಅವರಿಂದ ಕೂಡ ತಾವು ಕಲ್ತಿದ್ದೀರಂತ. ಯಾಕಂದ್ರೆ ವಿಶ್ವವಿದ್ಯಾಲಯದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾವೆ, ಟೆಕ್ನಾಲಜಿ ಚೇಂಜ್ ಆಗುತ್ತಾ ಹೋಗ್ತವೆ. ಟೆಕ್ನಾಲಜಿ ಬಂದಾಗ ಏನಪ್ಪ ಅಂದ್ರೆ ಅವ್ರು ರೈತರಿಗೆ ತಲುಪಬೇಕು. ನಮ್ಮ ಕುರುಬರವರು ಹೇಳಿದರು, ನಮ್ಮ ನಾರಾಯಣರು ಕೂಡ ಹೇಳಿದರು, ಆ ತಲುಪಿದಾಗ ಮಾತ್ರ ನಾವು ಮಾಡಿದಂಥ ಒಂದು ಸಂಶೋಧನೆ ಒಂಥರ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಏನಪ್ಪ ಆ ತಂತ್ರಜ್ಞಾನಗಳು ತಲುಪಿಸ್ಲಿಕ್ಕೆ ಕೂಡ ಇವರು ನಮ್ಮ ವಿದ್ಯಾರ್ಥಿಗಳು ಒಂಥರ ನಿಮಗೂ ಮತ್ತು ಏನಪ್ಪ ವಿಶ್ವವಿದ್ಯಾಲಯಕ್ಕೆ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ ಅಂತಕಂಡು ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನು ಅದಲ್ಲದೆ ಈಗಿನ ಶಿಕ್ಷಣ ಏನಿದೆ ಬರೀ ಓದಿದ್ರೆ ಆಗಂಗಿಲ್ಲ. ಈಗ ಶಿಕ್ಷಣಕ್ಕೆ ಮತ್ತು ಉದ್ಯಮಿ ಹಾಗೂ ಉದ್ಯೋಗ ಸಂಬಂಧ ಇದೆ. ಈಗ ನಾವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಶಿಕ್ಷಣ ಓದಿಸೋದು ಎದಕ್ಕೆ, ಓದಿಸೋದೇನಪ್ಪ ಅಂತಂದ್ರೆ ಮಕ್ಕಳಲ್ಲಿ ಭಯ ಹೋಗ್ಬೇಕು, ಧೈರ್ಯ ಬರಬೇಕು. ಅದಕ್ಕಾಗಿ ಅದು ನಾವು ಶಿಕ್ಷಣ ಕೊಡ್ತೀವಿ. ಭಯ ಬಿಟ್ಟಾಗ ಮಾತ್ರ ಆ ಶಿಕ್ಷಣ ಸಾರ್ಥಕ ಆಗುತ್ತೆ. ಈಗ ಈಗಿನ ಕಾಲದಾಗ ಏನಪ್ಪ ಶಿಕ್ಷಣ ಈಗ ಏನಪ್ಪ ಅಂದ್ರೆ ಈಗ ಒಂದು 2-3 ದಿನ ಏನಪ್ಪ ಅಂದ್ರೆ 2-3 ವರ್ಷದಿಂದ ಶಿಕ್ಷಣ ಯಾವ ರೀತಿಯಾಗಿ ಟ್ಯೂನ್ ಆಗ್ತದೆ ಅಂತಂದ್ರೆ ಬರೀ ಓದಿಬಿಟ್ರೆ ಅಲ್ಲ, ಓದೋದ್ರಿಂದ ಏನಪ್ಪ ಅಂತಂದ್ರೆ ಅವರಿಗೆ ಏನಪ್ಪ ಅಂದ್ರೆ ಧೈರ್ಯ ಒಂದೇನಪ್ಪ ಅಂತಂದ್ರೆ ಕಾನ್ಫಿಡೆನ್ಸ್ ನಂಬಿಕೆ ಬರಬೇಕು. ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ತಿರ್ತೀವಿ ಅಂತ ಕಂಡು ಆ ರೀತಿಯಾಗಿ ಶಿಕ್ಷಣ ಬೆರಿತಾ ಇದೆ. ಇದೇ ಒಂದು ಅಂಗವಾಗಿ ಈ ನಮ್ಮ ಕೃಷಿ ಪದವಿ ಕೂಡ ಒಂದು ವರ್ಷ ಏನಪ್ಪ ಅಂತ ನಮ್ಮ ಹುಡುಗರಿಗೆಲ್ಲ ಏನಪ್ಪ ಹೊರಗೆ ಹಾಕಿದ ಉದ್ದೇಶ ಇದೇ, ಹೊರಗೆ ಹಾಕಿ ಅವ್ರು ಏನಪ್ಪ ತಮ್ಮ ತಾವು ಕಾಲ ಮೇಲೆ ನಿಲ್ಲಬೇಕು. ಇನ್ನೂ ಒಂದು ನಾನು ನಿನ್ನೆ ಏನಪ್ಪ ಅಂತಂದ್ರೆ ಕೊಂಕಲ್ನಲ್ಲಿ ಕೂಡ ಈ ಮಾತು ಹೇಳಿದೆ. ಈಗ ನಮ್ಮ ವಿದ್ಯಾರ್ಥಿಗಳು ಇರ್ಬೋದು, ನಮ್ಮ ವಿದ್ಯಾರ್ಥಿಗಳದ್ದು ಕಿವಿ ಮಾತು ಅಥವಾ ಏನಪ್ಪ ಅಂತ ನಿಮ್ಮ ಮಕ್ಕಳಿರ್ಬೋದು, ಸಾಕಷ್ಟು ಜನ ಓದ್ತಾ ಇರ್ಬೋದು, ಅವ್ರಿಗೆ ಏನಪ್ಪ ಅಂದ್ರೆ ವಿಶ್ವಾಸ ತುಂಬೋದು ಬಹಳ ಮುಖ್ಯ. ವಿಶ್ವಾಸ ಏನಂತಂದ್ರೆ ನಾನು ಚೆನ್ನಾಗಿ ಬದುಕ್ತೀನಿ ಓದಿದ್ರೆ. ಸೊ ಓದಿದವರೆಲ್ಲ ನೌಕರಿ ಸಿಗಂಗಿಲ್ಲ, ನೌಕರಿ ಹೋಗ್ಬೇಕಂತಿಲ್ಲ, ನೌಕರಿ ಮಾಡ್ಬೇಕಂತಿಲ್ಲ, ಸಿಗಂಗಿಲ್ಲ. ನೌಕರಿದು ಏನಪ್ಪ ಅಂತಂದ್ರೆ ಅವರು ಒಂದು ತಮ್ಮ ಒಂದು ಕಾಲ ಮೇಲೆ ಅರಿತಾಗ ಒಂದು, ಯಾಕಂದ್ರೆ ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ತೀವಿ, ಓದಿದ ಮೇಲೆ ಬಿ ಎ ಇರ್ಬೋದು, ಬಿ ಕಾಮ್ ಇರ್ಬೋದು, ಎಮ್ ಎಸ್ ಸಿ ಇರ್ಬೋದು, ಇಂಟರ್ವ್ಯೂಗೆ ಹೋದಾಗ ಕ್ವಶನ್ ಎಲ್ಲ ಮುಗಿತದೆ, ಇಂಟರ್ವ್ಯೂ ಆಗುತ್ತೆ. ಇಂಟರ್ವ್ಯೂ ಆದಮೇಲೆ ಲಾಸ್ಟಿಗೆ ಏನಪ್ಪ ಅಂದ್ರೆ ಕ್ವಶನ್ ಏನು ಕೇಳ್ತಾರೆ, ನೀನು ಸ್ಯಾಲ್ರಿ ನಿನ್ನ ಪಗಾರ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೇಪ್ಪ ಅಂತ ಕೇಳ್ತಾರೆ. ಪಗಾರ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವೇನಂತ ಸರ್ ನೀವು ಕೊಟ್ಟಷ್ಟು ತೊಗೊಂತೀವ ಅಂತ, ಅದು ಅಲ್ಲ, ಅದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲ. ನಾವು ಜ್ಞಾನ ಪಡ್ಕೊಂಡಾಗ ಜ್ಞಾನಕ್ಕೆ ತಕ್ಕಂಗೆ ಕೇಳಬೇಕಾಗುತ್ತೆ ಅಲ್ಲಿಂದ ಮುಂದೆ ಒಂದು ಅಥವಾ ಎರಡು ವರ್ಷ ಆದಮೇಲೆ. ಸೊ ನನ್ನ ಒಂದು ಇದು ನೋಡ್ಕೊಂಡು ಏನಂತಂದ್ರೆ ಚಾಕು ಚಕ್ಕದ ನೋಡ್ಕೊಂಡು ಇನ್ನೂ ಪಗಾರ ಜಾಸ್ತಿ ಮಾಡೋ ಅಂತ ಕೇಳ್ಬೇಕಾಗುತ್ತೆ. ಅದು ಕಾನ್ಫಿಡೆನ್ಸ್ ಲೆವೆಲ್, ಎಜುಕೇಷನ್ನ ಮಹತ್ವ ಅಲ್ಲಿರುತ್ತೆ. ಸೊ ಅದನ್ನು ಏನಪ್ಪ ಅಂದ್ರೆ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ನಮ್ಮ ಮಕ್ಕಳಲ್ಲಿ ಇರ್ಬೋದು ತುಂಬಬೇಕಾಗುತ್ತೆ. ಈಗ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಸುಮಾರು 950-1,000 ವಿಶ್ವವಿದ್ಯಾಲಯಗಳಿವೆ. ವಿಶ್ವವಿದ್ಯಾಲಯಗಳು ಅಂತಂದ್ರೆ ಪದವಿ ಕೊಡೋದು. 51,000 ಕಾಲೇಜುಗಳಿವೆ, ಪದವಿ ಕಾಲೇಜುಗಳು 51,000. ಪ್ರತಿ ವರ್ಷ ಸುಮಾರು ಏನಪ್ಪ ಅಂತಂದ್ರೆ 88 ಲಕ್ಷ ಅಥವಾ 90 ಲಕ್ಷ ಪದವಿ ತೊಗೊಂಡು ಹೊರಗೆ ಬರ್ತಾರೆ ವಿದ್ಯಾರ್ಥಿಗಳು. ಆದರೆ ಅವರಿಗೆ ನೌಕರಿ ಸಿಗೋದು ಎಷ್ಟು ಮಂದಿಗೆ? ಬರೀ 8-10 ಲಕ್ಷ. ಅಂದರೆ 100 ಮಂದಿ ಓದಿದ್ರೆ 10 ಮಂದಿಗೆ ಏನಪ್ಪ ಅಂತಂದ್ರೆ ಒಳ್ಳೆ ನೌಕರಿ ಸಿಗುತ್ತೆ. ಉಳಿದವ್ರದ್ದು 90 ಮಂದಿ ಏನು ಪರಿಸ್ಥಿತಿ ಅವ್ರದ್ದು ಏನಂತಂದ್ರೆ ಅವ್ರೇನಪ್ಪ ಅಲ್ಲಿ ಇಲ್ಲಿ ಓಡಾಡಿದ್ರೆ ತಮ್ಮ ತಮ್ಮ ಒಂದು ಬೇರೆ ಕಂಪನಿಗಳು ಇರ್ಬೋದು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇರ್ಬೋದು ಎಲ್ಲ ತೊಡಿಸ್ಕೊಂಡಾಗ ಏನಪ್ಪ ಅವರ ಒಂದು ಜ್ಞಾನ ತೊಗೊಳಿಕ್ಕಾಗುತ್ತೆ. ಆದರೆ ನಾವು ಸ್ವತಃ ನಮ್ಮ ಒಂದು ಯಶಸ್ವಿ ಅಥವಾ ಒಂದು ವಿಶ್ವಾಸ ಇಟ್ಟು ಮಾಡಿದಾಗ ಏನಂತಂದ್ರೆ ವಿಶ್ವಾಸ ಇದ್ರೆ ನಾವು ಯಾವುದೇ ಏನಪ್ಪ ಅಂದ್ರೆ ಉದ್ಯೋಗ ಕೈ ಚಾಚೋದ ಅವಶ್ಯಕತೆ ಇಲ್ಲ. ಸೊ ನಮ್ಮದೇ ಆದ ಒಂದು ಸ್ವ ಉದ್ಯೋಗವನ್ನು ಮಾಡ್ಕೋಬೋದು ನಾವು. ಅದೇ ನಾ ಇಲ್ಲಿ ಹೇಳೋದಿಷ್ಟೇ ಎಲ್ಲ ಗ್ರಾಮಸ್ಥರಿಗೆ ಏನಂತಂದ್ರೆ ತಮ್ಮ ಮಕ್ಕಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ವಿಶ್ವಾಸ ತುಂಬ್ರಿ ಮೊದಲು. ಯಾವುದೇ ಪರಿಸ್ಥಿತಿ ಬಂದ್ರೂ ಎದುರಿಸ್ಲಿಕ್ಕೆ ಒಂದು ಶಕ್ತಿ ಬರಂಗ ನೋಡಿಕೊಳ್ಳಿ. ನಾವು ಆದಾಯ ಜಾಸ್ತಿ ಮಾಡ್ಬೇಕಂತಂದ್ರೆ ನಮ್ಮ ಒಂದು ಬರೇ ಹತ್ತಿ ಹತ್ತಿನೇ ಬೆಳಿಬಾರ್ದು, ತೊಗರಿ ತೊಗರಿನೇ ಬೆಳಿಬಾರ್ದು. ಸೊ ದಟ್ ಈಗ ಅವಕ್ಕೆ ಧಾರಣೆ ಜಾಸ್ತಿ ಇರ್ಬೋದು, ಆದರೆ ಅದರಿಂದ ಬೆಳಕತ್ತು ಹೋದಂಗೆ ಏನಾಗುತ್ತೆ? ಮುಂದಿನ ದಿನಗಳಲ್ಲಿ ಒಂದು 10 ವರ್ಷ ಬೆಳೆದ್ರಿ, 20 ವರ್ಷ ಬೆಳೆದ್ರಿ, ಮುಂದೆ ಏನಪ್ಪ ಅಂದ್ರೆ ಭೂಮಿ ಫಲವತ್ತತೆ ಕೆಡುತ್ತೆ. ಭೂಮಿ ತಾಯಿ ಏನಪ್ಪ ಅಂದ್ರೆ ವೀಕ್ ಆಗ್ತಾಳೆ. ಆ ಭೂಮಿಯ ಮಣ್ಣನ್ನು ಏನಪ್ಪ ಅಂದ್ರೆ ಕಾಪಾಡ್ಕೊಂಡು ಬರ್ಬೇಕು ನಾವು. ನಮ್ಮ ತಲತಲಾಂತರಗಳಿಂದ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಆ ಭೂಮಿನ ಕೊಟ್ಟೋಗಿದ್ದಾರೆ, ಅದನ್ನು ಉಳಿಸ್ಕೊಂಡು ಏನಪ್ಪ ಅಂದ್ರೆ ಮುಂದಿನ ಜನಾಂಗಕ್ಕೆ ಕೊಡಬೇಕು. ಭೂಮಿಯನ್ನು ಏನಪ್ಪ ಅಂದ್ರೆ ಆರೋಗ್ಯವಾಗಿಡಬೇಕು. ಯಾದಗಿರಿ ಜಿಲ್ಲೆಯ ಯಲಿಹೇರಿ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಕೃಷಿ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನದ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದರು. ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಂಯೋಜಕರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಮತ್ತು ಡಾಕ್ಟರ್ ಶಿವಾನಂದ್ ಕಮ್ಮಾರ್ ಇವರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದರು. ಮುಖ್ಯವಾಗಿ ಮಣ್ಣು ಸಂರಕ್ಷಣಾ ವಿಧಾನಗಳು, ರೇಷ್ಮೆ ಕೃಷಿ, ಪೌಷ್ಟಿಕ ಕೈತೋಟ, ಹನಿ ನೀರಾವರಿ, ಕೃಷಿ ಯಂತ್ರೋಪಕರಣಗಳು, ಕೀಟ ಮತ್ತು ರೋಗಗಳ ನಿರ್ವಹಣಾ ತಂತ್ರಜ್ಞಾನಗಳು, ಇಸ್ಯಾಪ್, ಗುಲಾಬಿ ಕಾಯಿಕೊರಕದ ಹತೋಟಿಗಾಗಿ ನೂತನ ತಂತ್ರಜ್ಞಾನವಾದಂತಹ ಸ್ಪ್ಲಾಟ್, ಹೀಗೆ 10 ಹಲವಾರು ವಿಷಯಗಳ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡಿದ್ದರು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು 2022-23 ಸಾಲಿನ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಕೃಷಿ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭದ ಬಾನೂಲಿ ವರದಿಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮವನ್ನ ಯಾದಗಿರಿ ಜಿಲ್ಲೆಯ ಯಲಿಹೇರಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ

ಆಡಿ ಮೈಯ ಮರತಿ ಅಮ್ಮ